ಮಾಡಿದ್ದೆಲ್ಲವೂ ಕೂಡ ವಿರುದ್ಧ ಫಲವನ್ನು ಕೊಡ್ತಾರೆ. ಯಾರಿಗೆ ಕೇಳ್ತಾರೆ ಈ ಊರಾಗ?

ಅಲ್ಪಮೇವ ಕಿಮತ ಮದಾದಿ ದೀರ್ಘಜೀವಿಕ ಅಲ್ಪ ಜೀವಂತ. Thank you. ಶಿಷ್ಯಸೆ ಪ್ರಭುಸ್ಯ ಯಾಕೆ ಯಾಕೆ ಯಾಕೆ ಇರ್ಕೋ ಏನೋ ಪದಸ್ತ್ವಾ ಪ್ರಜಾನಾನ್ ಹಲೋ. ಚಾರು ಮತ್ತು